ರೈತನ ಪ್ರೀತಿಯ ಮನಿಮಗ ಕಾಳಿಂಗ ಅವನ ಜೊತೆಗಾರ ಮಾನಿಂಗ ಕಾಳಿಂಗ ಮಾನಿಂಗ ನಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನ ಕೇಳೋಣ, ಆ ನಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನ ಕೇಳೋಣ. ಮೊದಲಿಗೆ ಕಿರುನಾಟಕ. ಕಿರುನಾಟಕ ಡಸ್ಟ್ಬಿನ್ನಲ್ಲ ಹೊಟ್ಟೆ, ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಕೇಳಿ ಕಿರುನಾಟಕ ಡಸ್ಟ್ಬಿನ್ನಲ್ಲ ಹೊಟ್ಟೆ. ಗೌಡ್ರ ಗೌಡ್ರ ಅದಿರೇನ್ರಿ ಮನ್ಯಾಗ? ಗೌಡಶೇಣಿ ಯಾರು? ಶಿವಣ್ಣ. ಗೌಡ್ರ ಹ್ಞೂನ್ರಿ, ನಮಸ್ಕಾರ ರೀ ಗೌಡಶೇಣಿ. ನಮಸ್ಕಾರಪ್ಪ ಶಿವಣ್ಣ. ಅಲ್ಲ ಯಾಕೆ ಇವತ್ತು ಇಂಥಪ್ಪ ಸಣ್ಣ ಮೆತ್ತಗಾಗಿಲ್ಲ ನೀನೆ? ಅಲ್ಲ ನನಗೆ ಶಿವಣ್ಣ ಧ್ವನಿ ಅಂತ ಗುರುತಾಗಲಿಲ್ಲ. ಹೌದ ಅಲ್ಲಿಂದ ಗೌಡ್ರ ಗೌಡ್ರ ಅಂತ ಹೊರ್ಕೋತಾರೆ. ಹೆಂಗೆ ಆ ಧ್ವನಿಯಾಗ ಜೀವ ಇಲ್ಲ. ಹೌದು ಅಲ್ಲಿ ಏನಪ್ಪ ಶಿವಣ್ಣ ಹಿಂಗ್ಯಾಕ ಹಿಂಗ್ಯಾಕ ಏನ್ ಆಯ್ತು ಅಂತ ನಿನಗೆ? ನೀ ಹಿಂಗಿರ ನಮಗ ಪಸಂದ ಇಲ್ಲ. ನಮಗೂ ಪಸಂದ ಇಲ್ಲ. ನೀ ಹೆಂಗ ನಕ್ಕೋತ ಜೋಕ್ ಮಾಡ್ಕೋತ ಬರ್ತಿ ಹಂಗಿದ್ರ ಶಿವಣ್ಣಪ್ಪ? ಅಲ್ರಿ ಗೌಡ್ರ ಹೆಂಗ್ ಜೋಕ್ ಮಾಡತ್ತೀರಿ ನನಗೆ? ಕಣ್ಣಿಂದ ಏನ್ ಬೇಕಾದ್ ನೋಡಿ ನನಗೆ ಬ್ಯಾಸರ ಆಗ್ಬಿಟ್ಟಿದ್ರಿ ಈಗ ಹೇಳ್ಬೇಕಂತಂದ್ರೆ ನಿಮಗ. ಅಲ್ಲಿ ಬೀದರ್ ಪಶು ವಿಶ್ವವಿದ್ಯಾಲಯ ಐತಲ್ರಿ, ಅಲ್ಲಿ ದವಾಖಾನಿಗೆ ಹೋಗಿದ್ರೆ ಹೋದಾಗ ಅಲ್ಲಿ ನಮ್ ಮಲ್ಲಣ್ಣ ಕೂತಿದ್ದ. ಮಲ್ಲಣ್ಣ ಕಣ್ಣ ನೀರ್ ತೆಗೆದು ಬಹಳ ಆಗತ್ತಿದ್ರಪ್ಪ, ಭಯಂಕರ ತ್ರಾಸ ಮಾಡ್ಕೊಂಡಿದ್ರು. ಏನ್ ಮಾಡಿದ್ರಿ? ಅವನ್ ಕಡೆ 5 ದನ ಇದ್ವಲ್ರಿ, ಅವು ಏನಾಯ್ತ್ರಿ ಮುಂಜಾನೆ ಸಡನ್ ಆಗಿ ಮೇಯಕ್ ಹೋಗ್ಯಾವ. ಒಮ್ಮೆ ಆಗಿಂದಾಗ ನೋಡ್ ನೋಡೋದ್ರೊಳಗ ಕಣ್ಣು ಬೆಳಗ್ ಮಾಡಿ ಒದ್ದಾಡಿ ಚೀರ್ಯಾಡಿ ಒಂಥರ ಮಾಡಿ ಕೈಕಾಲ ಸೊಟ್ಟಾಗಿ ಬಾಯಿಗೆಲ್ಲ ಬುರುಗ್ ಬಂದು ಖಲಾಸಾದ್ ಅಂತ್ರಿ. ಐದು ಹೋಸುಕು ಒಮ್ಮೆಯಿಂದ ಒಮ್ಮೆ 5 ಕೈದು ಖಲಾಸಾದ್ ಅಂತ್ರಿ. ಅವ್ ಹೇಳಕತ್ರ ನನ್ ಕಣ್ಣ ನೀರ್ ಬಹಳ ಅನಾಹುತ ಆಯ್ತು ಬಿಡಪ್ಪ. ಹ್ಞೂನ್ರಿ ಅವನಿಗೆ ಪಾಪ ಸಣ್ಣ ಒಕ್ಕಲ್ತಾನ. 5 ದನ ಮುಖ್ಯ ಅಂತಂದ್ರೆ ಏನಿದೆ ಗುರುತನ ಗೌಡಶಾಣಿ? ಹಾಲು ಗೀಲು ಮಾರಿ ಬದುಕಲಿತಿದ್ದ. ಈಗ ಒಮ್ಮೆ 5 ಸತ್ರ ಹೆಂಗ್ ಬದುಕಬೇಕಪ್ಪ ಮುಂದೆ? ಹ್ಞೂನ್ರಿ ನನಗೂ ಹಂಗೆ ಅನಿಸ್ತು. ನನಗೂ ಭಯಂಕರ ಕಳ್ಳು ಚುರ್ರಂದು ಇಟ್ಟು ತನ ನನಗೆ ಎಕಡೆ ಎಲ್ಲದೀನಿ ಅನ್ನೋದೇ ಗೊತ್ತಾಗಲ್ತ ನೋಡ್ರಿ. ನನಗೆ ನಿಮ್ ವಿಷಯದಿಂದ ನಮಗೂ ಬಹಳ ತ್ರಾಸ. ಹ್ಞೂನ್ರಿ ಶಿವಣ್ಣ. ಒಮ್ಮೆ ಸಾಯ್ಲಿಕ್ಕೆ ಆಯ್ತರ ಏನಾದ? ನನಗೂ ಅದೇ ಅನಸ್ರಿ. ಯಾಕಪ್ಪ ಅಂತಂದ್ರ ಅವು ಮೇಯಕ್ ಹೋಗಿದ್ವು ಅಂತ್ರಿ. ಮೇಯಕ್ ಹೋದಾಗ ಒಮ್ಮೆ ಅವು ಏನೋ ಅದು ಕುಳೆ ಜ್ವಾಳ ನೋಡ್ರಿ. ನೀ ಹೇಳೋದಕ್ಕೆ ಆದ್ರೆ ಒದ್ದಾಡ್ದು ಬಾಯಿ ಬುರುಗ್ ಬಂದು ಅಂತಂದ್ ಅಂತಂದ್ರೆ ಯಾರ ವಿಷಯಕ್ಕೆ ಹಾಕ್ಯಾರ? ನನಗೂ ಅದೇ ಸಂಶಯ ಬತ್ತರಿ. ಮೊದ್ಲ ಅದು ಕರ್ಕೊಂಡು ಹೋದ್ನಿರ ಇದು ಏನಾಗೈತಿ ಅಂತ ಹೇಳಿ ಅವ್ನು ನನಗೆ ಮಲ್ಲಾಣ ಕೇಳಾಗತ್ತಾನ. ನಾ ಅಂದೇ ಅಲ್ಲಪ್ಪ ಡಾಕ್ಟರ್ ಕಡೆನೆ ಹೋಗೋಣ, ಅವ್ರಿಗೆ ಕೇಳೋಣ ಏನ ಹೇಳ್ತಾರ ನೋಡೋಣ, ನನಗ್ರೆ ಏನ್ ಗೊತ್ತಾಗಬೇಕು ಅಂತ ಹೇಳಿ ಅಂತಂದಾಗ ಡಾಕ್ಟರ್ ಭೇಟ ಆಗಿದ್ದ ಮೊದಲು ನೀವು ಇಬ್ಬರೇ ಭೇಟ ಆದಿದ್ದು ಕತ್ತಿದ್ರು. ಹ್ಞೂ ಅಲ್ಲಿ ಹೋದಿವ್ರಿ ಅವನಿಗೆ ಅಲ್ಲಿ ಕುಂಡ್ರಿಸಿದ್ದೆ ನಾನು ಡಾಕ್ಟರ್ ಸಾಹೇಬ್ರಿ ಭೇಟಿ ಮಾಡಿಸೋಣ ಅಂತ ಹೇಳಿ. ನನಗೂ ಹಂಗೆ ಅನಿಸ್ತ್ರಿ ಇದಕ್ಕೆ ವಿಷಾಗಿಷ ಆಗ್ಯಾವೇನಂತ ಹೇಳಿ. ನಾನು ಡಾಕ್ಟರ್ ಸಾಹೇಬ್ರಿಗೆ ಕೇಳೋಣ ಗೊತ್ತಾರೆ ಆಗ್ತೈತಿ ಅಂತ ಹೇಳಿ ನಾವು ಕೇಳಿದ್ರು ಡಾಕ್ಟರ್ ಸಾಹೇಬ್ರಿಗೆ. ಮತ್ತೆ ಸಾಹೇಬ್ರ ಇದೇನ್ರಿ ಇದು 5 ದನಾನು ಹಿಂಗ ಶಟ್ಟದ ಸತ್ತಾವಂತಂದ್ರ ಮತ್ತೆ ಇದಕ್ಕೆ ಯಾರ್ರಿ ವಿಷಾಗಿಷ ಹಾಕ್ಯಾರೇನ್ರಿ ಅಂತ ಹೇಳಿ ಅಂತಂದ್ವಿ. ಅವು ವಿಷ ಹಾಕಾಕ ಜಾಗನೂ ಇಲ್ರಿ, ಅದೇನ್ ಮೇಯಕ್ ಹೋಗಿದ್ವಲ್ಲ ಅವ್ ಮಲ್ಲಣ್ಣ ಹೇಳ್ದ ಮೇಯಕ್ ಹೋಗಿದ್ವು ಅತ್ತ ಮುಂಜಾನೆ. ಮೇಯಕ್ ಎಲ್ಲಿ ಹೋಗಿದ್ದು ಅಂತಂದ್ರ ಮೆಕ್ಕೆಜೋಳದ ಹೊಲಕ್ಕೂ ಏನ್ ಜೋಳದ ಹೊಲಕ್ಕೂ ಅವು ಕುಳೆ ಬಂದಾವ್ ನೋಡ್ರಿ ಅವು ಬಿಟ್ಟಿದ್ದು ಆ ಹೊಲದಾಗ ಮೇಯಕತ್ತಿದ್ವು ಅಂತ ಅಲ್ಲಿ ಮೇಯ್ತಾ ಮೇಯ್ತಾನೆ ಹಿಂಗೆಲ್ಲ ಆಯ್ತು ಅಂತ ಹೇಳಿ ಹೇಳಾಕತ್ತಿದ್ದವ್. ಡಾಕ್ಟರ್ ಸಾಹೇಬ್ರಂದ್ರು ಇದು ಒಂದ್ ಟೈಪ್ ವಿಷಯ ಇದ್ದಂಗನೆ, ಆದ್ರ ಯಾರು ಇದನ್ನ ಹಿಂಗ ಮುದ್ದ ಮಾಡಿಲ್ಲ, ಇದನ್ನ ಹಾಕಿದ್ದಲ್ಲ ಇದು ವಿಷ, ಇದು ಟೈಪ್ ವಿಷಾನೇ, ಅದು ವಿಷಾನೇ ಬರೋಬ್ರಿ ಅದು ಆಗಿದ್ದು, ಆದ್ರ ಯಾರು ಹಿಂಗ ಮುದ್ದ ಮಾಡಿಲ್ಲ ಸೀದಾ ಉಲ್ಟಾ ಆದಂಗ. ಮತ್ತ ಹೆಂಗಾಯ್ತಪ್ಪ ಅದು ವಿಷಯ ಹಂಗಾದ್ರೆ? ಅದು ಡಾಕ್ಟರ್ ಸಾಹೇಬ್ರು ಒಂದ್ ಸ್ವಲ್ಪ ಬಿಡಿಸಿ ಹೇಳಿದ್ರಿ, ಆಮೇಲೆ ನಮಗ್ ಗೊತ್ತಾಯ್ತು. ಹ್ಞೂನ್ರಿ ಏನಂತಂದ್ರ ಈಗ ಈ ಜೋಳ ಮೆಕ್ಕೆಜೋಳ ಆಮೇಲೆ ಒಂದು ಹುಲ್ಲು ಬರ್ತದ್ರಿ ಸುಡಾನ್ ಹುಲ್ಲು ಅಂತೇಳಿ, ಅವು ಮೇವೇರಿ ಅದು ಜೋಳ ಮೆಕ್ಕೆಜೋಳ ಸುಡಾನ್ ಸುಡಾನ್ ಹುಲ್ಲು, ಆಮೇಲೆ ಇನ್ನೊಂದು ಲಾರೆಲ್ ಅಂತ ಹೇಳಿ ಒಂದು ಸಸ್ಯ ಬರ್ತೈತಂತ್ರಿ ಅದೇ ಬೆಳೀತದಂತ ಅಲ್ಲಿ. ಇವೇನಾಗ್ತಾವ ಅಂತಂದ್ರೆ ಎಳಿ ಇದ್ದಾಗ ಇದ್ರೊಳಗ ಅದು ಒಂದು ಆಸಿಡ್ ಹೇಳಿದ್ರಿ, ಅದ್ರೊಳಗೆ ಒಂದು ರಾಸಾಯನಿಕ ಹೈಡ್ರೋಸೈನಿಕ್ ಹೈಡ್ರೋಸೈನಿಕ್ ಆಸಿಡ್ ಅಂತ್ರಿ ಅದು ಆ ಶರೀರದೊಳಗೆ ಇರ್ತೈತಿ, ಎಳಿ ಶರೀರದೊಳಗೆ ಇರ್ತದ. ಜೋಳ ಮೆಕ್ಕೆಜೋಳದ್ರೊಳಗೆ ಇರ್ತದಂತ್ರಿ. ಸಣ್ಣದಿದ್ದಾಗ ಇನ್ನೂ ಹೊಡಿ ಹಾಯ್ದಿರೋದಿಲ್ಲ ನೋಡ್ರಿ, ಅಂತ ಕುಳೆ ಬೆಳೆ ಒಳಗ ಸಣ್ಣದಿದ್ದಾಗ ಎಳಕಿದ್ದಾಗ ಇರ್ತದ ಅದು ಆಮ್ಲ. ಅಂತ ಟೈಮ್ನೊಳಗೆ ಏನಾದ್ರೂ ಹಿಂಗ ಮೇಯ್ದು ಅಂತಂದ್ರ ಅವು ವಿಷಯರಿ ಆಗಿಂದಾಗ ಖಲಾಸ. ಅಂದ್ರ ಇದು ಸಣ್ಣ ಎಳಕ್ ಬೆಳೆ ಏನಿರ್ತದಲ್ಲ ಅದು ವಿಷದ ಬೆಳೆ ಅಂತಂಗ ಆತಪ್ಪ. ಅದು ವಿಷದ ಬೆಳೆನರಿ, ಇದು ಹೈಡ್ರೋಸೈನಿಕ್ ಆಮ್ಲ ಅಂತ ಅಂದ್ರಲ್ರಿ ಅವ್ರು ಡಾಕ್ಟರ್ ಸಾಹೇಬ್ರು, ಅದು ಸೈನೈಡ್ ಅಂತ ಕೇಳಿರಲ್ರಿ ಗೌಡ್ರ, ಸೈನೈಡ್ ವಿಷ ಎಲ್ಲೋ ನಾ ಹೇಳ್ತೀನಿ ತೋರಿ ನಿಮಗ. ಮೊನ್ನೆ ಏನಾಯ್ತು ಹಂಗೆ ಒಂದ್ ಸ್ವಲ್ಪ ಟೈಮ್ ಉಳಿತೀರ, ಒಂದ್ ಪಿಕ್ಚರ್ ನೋಡಕ್ ಹೋದ್ರಿ. ಹ್ಞೂನ್ರಿ ಏನ್ ಮಾಡ್ಲಿ ತಿಳಿಲಿಲ್ಲ, ಮತ್ ಡಾಕ್ಟರ್ ಸಾಹೇಬ್ರೆ ವಿಚಾರ ಮಾಡಿ ಅವ್ರದ್ದು ಭೇಟಿ ಮುಗಿಸ್ಕೊಂಡ್ ಮತ್ ಟೈಮ್ ಉಳಿತು, ಮತ್ ಬಸ್ ನೂ ತಡ ಆಯ್ತು, ಮತ್ ಹೋದ್ರಾಯ್ತು ಅಂತ ಪಿಕ್ಚರ್ ಹೋದ್ರಿ. ಅಲ್ಲಿ ಏನಾಗಿತ್ತು ಗೊತ್ತೇನ್ರಿ, ಈ ಪೊಲೀಸರು ಒಬ್ಬ ಉಗ್ರಗಾಮಿಯನ್ನು ಅಟ್ಟಿಸ್ಕೊಂಡು ಬರ್ತಿರ್ತಾರ್ರಿ ಬೆನ್ ಹತ್ತಿ ಸಿನಿಮಾದಾಗ ಹಿಡಿಬೇಕಂತ ಹೇಳಿ. ಅವ್ ಅಲ್ಲಿ ಇಲ್ಲಿ ಓಡಾಡಿ ಓಡಾಡಿ ಓಡಾಡಿ ಕಡೆಗೆ ಇನ್ನೇ ಸಿಗತಿನ ಬಾ ಅಂತಂದಾಗ ಏನ್ ಮಾಡದಪ್ಪ ಅಂತಂದ್ರ, ಆ ಕೊಳ್ಳಾಗ ಒಂದು ಒಂದು ಸಣ್ಣ ಇದು ತಾಯ್ತ ಕಟ್ಕೊಂಡಿದ್ರಿ ಕೊಳ್ಳಾಗ, ಅದನ್ನು ಗಪ್ಪನೆ ಬಾಯಾಗ ಹಾಕೊಂಡ್ಬಿಡ್ತಾನ್ರಿ. ಹ್ಮ್ ಗಪ್ಪನೆ ಬಾಯಾಗ ಹಾಕೊಂಡು ಆಗಿಂದಾಗ ಅಲ್ಲಿದಲ್ಲೇ ನೋಡ್ ನೋಡಿದ್ರೆ ಖಲಾಸ್ ಆಗ್ಬಿಡ್ತಾನ್ರಿ. ಹ್ಮ್ ಆಮೇಲೆ ಅದ್ ಮುಂದ್ ನೋಡಾನ ಗೊತ್ತಾಯ್ತ್ರಿ, ಅದಕ್ಕೆ ಸೈನೈಡ್ ಕಟ್ಕೊಂಡಿರ್ತಾನತ್ರಿ ಒಳಗ. ಹ್ಮ್ ಅಂದ್ರೆ ಈ ಸಿಗಬಾರದು ನಾವ್ ಇವ್ರಿಗೆ ಪೊಲೀಸರಿಗೆ ಅಂತೇಳಿ ಸಿಗಲಿಲ್ಲ. ಹಿಂಗ ಅದು ಸೈನೈಡ್ ವಿಷ, ಅಂತ ವಿಷ ಈ ಇದ್ರೊಳಗೆ ಜ್ವಾಳದಾಗಿರ್ತದ. ಮತ್ ನೋಡ್ ನೋಡಿದ್ರೆ ಐದೇ ಸೆಕೆಂಡ್ ಅಂತಂದ್ರಿ ಡಾಕ್ಟರ್ ಸಾಹೇಬ್ರು, ಐದು ಸೆಕೆಂಡ್ ಒಳಗೆ ಖಲಾಸ್ ಆಗ್ಬಿಡ್ತಾನ, ಮನುಷ್ಯ ಇರವಲ್ಲಾಕ ದನ ಇರವಲ್ತಾಕ. ನನಗೊಂದು ವಿಚಾರ ಏನಂತಂದ್ರೆ, ಇದು ಜ್ವಾಳ ಮೆಕ್ಕೆಜೋಳ ಹುಲ್ಲು ಏನಂದಿಲ್ಲ, ಇವೆಲ್ಲ ತಿನ್ನೋ ಆಹಾರ ಹೌದಿಲ್ಲ? ಹೌದಲ್ರಿ. ಅಲ್ಲಿ ಗೌಡಿ ತಿನ್ನೋ ಆಹಾರ ಹೆಂಗ್ ವಿಷ ಆಗ್ತಪ್ಪ? ಹೌದಲ್ಲ. ಅದೇ ರೀ ನಾನು ಅದನ್ನೇ ಅಂದೆ. ಅಲ್ರಿ ಡಾಕ್ಟರ್ ಸಾಹೇಬ್ರು ಇಷ್ಟೆಲ್ಲ ಹೇಳ್ತೀರಿ, ತಿನ್ನೋ ಆಹಾರ ವಿಷ ಹೆಂಗ ಆಗ್ತದ ಅಂತೇಳಿ ಅಂತಂದಾಗ ಅವ್ರು ಅದನ್ನೇ ಹೇಳಿದ್ರು, ಇಲ್ಲ ಇದ್ರೊಳಗೆ ಏನ್ ಹೈಡ್ರೋಸೈನಿಕ್ ಆಮ್ಲ ಇರ್ತೈತಿ, ಅದು ಎಳೆ ಇದ್ದಾಗ ಮಾತ್ರ ಇರ್ತದ, ಅದನ್ನು ತಿನ್ನಿಸಬಾರದು ನಾವು, ಅದ್ರ ಬಗ್ಗೆ ನಾವು ಎಚ್ಚರ ವಹಿಸಬೇಕು. ದೊಡ್ಡದಾದ್ಮೇಲೆ ಅದು ಇರಂಗಿಲ್ಲ, ಅದ್ರದಾಗ ವಿಷದ ಅಂಶ ಇರಂಗಿಲ್ಲ. ಅಲ್ಲ ಪಾಶವಣ್ಣ ಅಂತಂದ್ರ ನನಗೊಂದು ಇನ್ನೊಂದು ವಿಚಾರ ಏನ್ ಬತ್ರಿ, ಏನಂತಂದ್ರ ನಮ್ ದನಕಾಯಿ ಹುಡುಗರು ಇರ್ತಾರಲ್ಲ ಗೋಡ್ಸಣಿ, ಅವರು ದನ ಮೇಸ್ತಿ ಅವ್ರಿ ಇಂತ ಸಣ್ಣ ಜೋಳದ ಹೊಲ ಏನು ಇಂತ ಮೆಕ್ಕೆಜೋಳದ ಹೊಲ ಇಂತ ಕಡೆ ವೈಬೇಡ ಅಂತ ಹೇಳ್ಬೇಕಾದ ಅದ ಅಟ್ಟೆ ಹೇಳುದಲ್ರಿ ಗೌಡ್ರ, ಅವು ಇನ್ನ ಹೂ ಆಡೋದಕ್ಕಿಂತ ಮೊದ್ಲ ತಗೊಂಡೆ ಹೋಗಬಾರ್ದು ಅಂದ್ರೆ ಆ ಕಡೆ ವೈಬಾರ್ದು, ಬಿಡಬಾರ್ದು ಹೊಲ್ದಾಗ ಬಿಡಬಾರ್ದು. ಆದ್ರೆ ಏನಂತ ಶಿವಣ್ಣ, ಇಲ್ಲಿ ಆ ಹಸಿರು ಕಾರಣ ದನಗಳು ಆ ಕಡೆ ಹೋಗ್ತಾವ. ಅದು ಕರೆ ಬಿಡ್ರಿ, ಅದು ಕಂಟ್ರೋಲ್ ಮಾಡೋಕೆ ದನ ಹುಡುಗರು. ಅದಕ್ಕ ಡಾಕ್ಟರ್ ಸಾಹೇಬ್ರು ಹೇಳಿದ್ರಿ ಏನಪ್ಪಾ ಅಂತಂದ್ರೆ, ಈಗ ದನ ಮೇಯಿಸ್ತಿರ್ತಾರ ಅಂತ ಹೇಳಿರಿ, ದನ ಮೇಯಿಸೋರಿಗೆ ದನ ಯಾವಾಗ ಮೇಯಿಸಬೇಕು, ಎಲ್ಲಿ ಮೇಯಿಸಬೇಕು, ಎಂತ ಮೇವಿನ ಕಡೆ ಬಿಡಬೇಕು, ಮತ್ ಎಷ್ಟು ಹೊತ್ತು ಬಿಡಬೇಕು, ಇವೆಲ್ಲಾ ಜ್ಞಾನ ಇರಬೇಕಂತ್ರಿ ದನ ಕಾಯವರಿಗೆ. ಹ್ಮ್ ಮತ್ರಿ ನಾಂದೇ ಅಲ್ರಿ ಡಾಕ್ಟರ್ ಸಾಹೇಬ್ರು, ದನ ಕಾಯವರು ಮತ್ತೆ ಸಾಲಿ ಕಲ್ತಿರ್ಬೇಕೇನ್ರಿ ಅಂತ ಹೇಳಿ ಕೇಳಿದ್ರಿ. ನೀನು ಯಾರು ಅಲ್ಲ, ನಾನೇ ಕೇಳಬೇಕಂತ ಗೌಡಿ. ಹೌದು ಅಲ್ಲ ಶಿವಣ್ಣ, ನಾನ್ ಸಾಲಿ ಕರೀಲಿಲ್ಲ, ಏನು ಓದ್ಲಿಲ್ಲ ಬರೀಲಿಲ್ಲ ಅಂದ್ರೆ ನಡಿ ದನ ಕಾಯಕ್ ಹೋಗುವ ಸಾಮಾನ್ಯವಾಗಿ ಹಳ್ಳಿ ಅಡ ಮಾತಿದ್ರು. ಹೌದಲ್ರಿ, ನಾನು ಅದೇ ಅಲ್ರಿ ಗೌಡಿ ಅಂದಂಗೆ ಅಂದೆ. ಅಲ್ರಿ ಸಾಹೇಬ್ರ, ಈಗ ಏನು ಇವ ಸಾಲಿ ಕಲಿಯೋದಿಲ್ಲ ಅದು ಮಾಡಂಗಿಲ್ಲ ಅಂತಂದ್ರೆ ಹತ್ತು ಅವನಿಗೆ ದನ ಕಾಯಕ ಅಂತ ಹೇಳಿ ನಾವು ಹೇಳ್ತೀವಿ, ನೀವು ಒಯ್ದು ಸಾಲಿ ಕಲ್ತವ ದನ ಕಾಯ್ಬೇಕಂತಂದ್ರೆ ಹ್ಯಾಂಗ್ರಿ ಸಾಹೇಬ್ರ, ಏನ್ರಿ ಏನ್ ವಿಚಿತ್ರ ಹೇಳ್ತಿರ್ತೀರಾ? ಅವ್ರು ಹೇಳಿದ್ದು ಗೌಡಿ ನನಗೆ ಅರ್ಥ ಆತು. ಏನಂತಂದ್ರೆ ಇದಕ್ಕ ಸ್ವಲ್ಪ ತಿಳುವಳಿಕೆ ಇರಬೇಕು ನೋಡ್ರಿ ಅಂತಂದ್ರ, ತಿಳುವಳಿಕೆ ಇದ್ದ ಕೆಲಸ ಮಾಡ್ರಿ ಅಂದ್ರ ಸಾಲಿ ಕಲೀಲಿ ಕಲಿದ ಇರ್ಲಿ ತಿಳುವಳಿಕೆ ಇಟ್ಕೋಬೇಕು, ಇಂತ ಹೊಲ್ದಾಗ ಬಿಡಬಾರ್ದು ಅಂತ ನನಗೀಗ ಅರ್ಥ ಆತ. ಈಗ ಅದಕ್ಕ ಅದ್ ಜ್ಞಾನ ಇದ್ರ ಮಾತ್ರ ಏನದಪ್ಪ ಅಂತ ಇಂತ ಎಲ್ಲ ತಪ್ಪತಾವ ಅವಘಡಗಳು ದುರಂತಗಳು ತಪ್ಪತಾವ. ನೋಡ ಮಲ್ಲಣ್ಣ ಏನಾಯ್ತು, ಐದು ದನ ಹೋದು ಅಂತಂದ್ರ ಇವತ್ತ ಕಿಮ್ಮತ್ತಿನ ದನ ಒಂದು, ಎರಡನೇದ ಅವ್ನ ಜೀವನ ನಿಂತೈತಿ. ಈಗ ಹಾಲ್ ಮಾರಿ ಬದುಕವ್ವ, ಅವ್ನ ಎರಡು ಒಂದ್ ಆಕಳ ಒಂದ್ ಎಮ್ಮೆ ಹೋದಾಗ. ಹೌದು ಹೌದು ಹೌದು ಹೌದ್ರಿ ಹೌದು. ಆಮೇಲೆ ನಾನು ಅದೇ ಮತ್ತೆ ಇನ್ನೊಂದ್ ಸ್ವಲ್ಪ ವಿಚಾರ ಮಾಡೇ ಬಿಟ್ರಿ ಡಾಕ್ಟರ್ ಸಾಹೇಬ್ರಿಗೆ. ಅಲ್ರಿ ಡಾಕ್ಟರ್ ಸಾಹೇಬ್ರ, ಈಗ ಇವೇನು ವಿಷ ಆದ್ಮೇಲೆ ಹಿಂಗ ಸಾಯ್ತಾವ ಅಂತಿರಲ್ಲ, ಈ ಹೈಡ್ರೋಸೈನಿಕ್ ಆಸಿಡ್ ಹೊಟ್ಟ್ಯಾಗ ಹೋಗಿ ಸಾಯ್ತಾವ ಅಂತ ಹೇಳಿ ಹೇಳ್ತಿರಲ್ಲ, ಮತ್ತ ಅಲ್ಲಿ ಏನಾಗ್ತದ, ಹೆಂಗ್ ಸಾಯ್ತಾವ ಅಂತ ಹೇಳಿ ಒಂದ್ ಸ್ವಲ್ಪ ನಾನು ವಿಜ್ಞಾನ ತಿಳ್ಕೊಬೇಕಂತ ಹೇಳಿ ನಾನು ಕೇಳಿದ್ರಿ ಡಾಕ್ಟರ್ ಸಾಹೇಬ್ರಿಗೆ. ಅವರು ಬಹಳ ವಿಚಿತ್ರ ಹೇಳಿದ್ರಿ, ಈಗ ಏನ್ರಿ ವಿಷ ಆಯ್ತು ಅಂತಂದ್ರೆ ಏನಾಗ್ತದೆ ಹೇಳ್ರಿ, ಮೈ ಬಣ್ಣ ಹೆಂಗಿರ್ತದ, ನೀಲಿ ಆಗಿಬಿಡ್ತದ. ಯಾರ್ರಿ ವಿಷ ತಗೊಂಡು ಸತ್ತಾರ ಅಂತಂದ್ರೆ ಮೈ ಎಲ್ಲಾ ನೀಲಿ ಆಗಿಬಿಡ್ತದ. ಆದ್ರೆ ಹಂಗ ಆಗಂಗಿಲ್ಲ ಅಂತ್ರಿ, ಅದು ನೀಲಿ ಆಗಂಗಿಲ್ಲ ಅಂತ್ರಿ, ಉಲ್ಟಾ ರಕ್ತ ಮತ್ತಿಟ್ಟು ಹೆಚ್ಚಿ ಕೆಂಪಾಗ್ತದಂತ್ರಿ, ಗೊತ್ತಾಗೋದಿಲ್ಲ. ಆಮೇಲೆ ಕಣ್ಣು ರೆಪಿ ಮೊದ್ಲಿನ್ಕಿತ ಒಳಗಿಂದ ಕಣ್ಣು ರೆಪಿ ಇರ್ತೈತಲ್ರಿ, ಮೊದ್ಲಿನ್ಕಿತ ಹೆಚ್ಚು ಕೆಂಪಾಗ್ತಾವಂತ್ರಿ. ಹಿಂಗಾಗಿ ಅದು ವಿಷದಿಂದ ಸತ್ತದ ಅನ್ನೋದೇ ಗೊತ್ತಾಗಂಗಿಲ್ಲ ಅಂತ್ರಿ, ಗೊತ್ತಾಗಂಗಿಲ್ಲ ಅಂತ್ರಿ. ಏನಾಗ್ತದ, ಅದು ವಿಷ ರಕ್ತದೊಳಗೆ ಹೋದ ಕೂಡಲೇ ಒಂದ್ ಸ್ವಲ್ಪ ಆಮ್ಲಜನಕ ಕಡಿಮೆ ಆಗಿ ಉಸಿರಾಟದ ತೊಂದರೆಯಿಂದ ಸಾಯ್ತಾವ. ಉಳಿದಿದ್ ಏನೂ ಆಗಂಗಿಲ್ಲ, ಇದು ಹೆಂಗ್ ಸತ್ತದ ಅನ್ನೋದೇ ಗೊತ್ತಾಗಂಗಿಲ್ಲ ಅಂತ ಹೇಳಂತಂದ್ರೆ ಹಿಂಗ ಚಿಕಿತ್ಸೆ ಅದನ್ನ ಏನ್ ಹೇಳಿದ್ರೆ ಅದು ಹೇಳ ನನಗೆ, ಯಾಕಂತಂದ್ರೆ ಏನೋ ಅನಾಹುತ ಆಗ್ತಾವ, ನಮ್ಮ ಕೈ ತಪ್ಪ ಹೋಗ್ತಾವ, ಕೆಲವೊಂದ್ಸಲ ಕಟ್ಟಿದನ ಕಿತ್ಕೊಂಡು ಹೋಗ್ಬಿಡಿ, ಹೋಗ ಜೋಳದ ಹೊಡೆದ ಮೈದು ಇಂತ ಸಮಯ ಬಂತು, ಅವಾಗ ಏನಾರ ಚಿಕಿತ್ಸೆ ಅದ ಅಂತ ಹೆಂಗ ನೋಡ್ರಿ ಗೌಡ್ರ. ನಾನು ಮೊದ್ಲಿಂದನೂ ನಿಮಗೆ ಹೇಳ್ಕೊತೆ ಬಂದೇನೆ, ಏನಪ್ಪಾ ಅಂತಂದ್ರೆ ಇಂತಾವ್ ಏನಾರ ವಿಷಯ ಇದ್ದಾಗ ಸೀದಾ ಡಾಕ್ಟರ್ ಸಾಹೇಬ್ರ ಕಡೆ ಕರ್ಕೊಂಡು ಹೋಗುವುದು ಒಂದೇ ದಾರಿ ಅಂತ. ಟೈಮ್ ಹಾಳ್ ಮಾಡಬಾರ್ದು ಇಲ್ಲಿ ಇಂಥ, ನೀವು ನೋಡಿರಲಿಲ್ಲ ಐದೇ ಸೆಕೆಂಡ್ ಒಳಗೆ ಜೀವ ಹೋಗ್ತದ ಅಂತಂದ್ರೆ ಮುಂದೆ ನಾವು ಎಲ್ಲಿ ಟೈಮ್ ಇರ್ತದೆ ಹೇಳ್ರಿ, ಟೈಮೇ ಇರುದಿಲ್ಲ. ಅದಕ್ಕೆ ಮೊದ್ಲ ಮುಂಜಾಗ್ರತಾ ಕ್ರಮ ಏನಂತಂದ್ರೆ ದನ ಮೇಯಿಸೋರು ತಿಳಿದವ್ರನ್ನ ಹಚ್ಚಬೇಕಂದ್ರೆ, ಇದು ಒಳ್ಳೇದ ವಿಷಯ ಆಯ್ತು. ಆಮೇಲೆ ಗೌಡಶಾನಿ ಅವ್ರೆ, ಮತ್ತೆ ಅವರು ಡಾಕ್ಟರ್ ಸಾಹೇಬ್ರು ಬಹಳ ಏನೋ ಔಷಧ ಇಂಜೆಕ್ಷನ್ ಇವೆಲ್ಲ ಹೇಳಿದ್ರಿ, ಮತ್ತ ಅವ್ ಎಲ್ಲಿ ನೆನಪಿರ್ತಾವ್ರಿ ನಮಗೆಲ್ಲ, ತಗೊಂಡ್ರಿ ಏನ್ ಮಾಡೋಣ್ರಿ ನಾವು, ಹೌದಿಲ್ರಿ ಹಿಂಗ ಆಗ್ಯದ ಇದ ಲಕ್ಷಣ ತೋರ್ಸಾಕತ್ತಾವ ನಮ್ ದನಗಳು ಅಂತ ಹೇಳಿ ಅಂತಂದ್ರು ಮೊದ್ಲು ಅದನ್ನೇ ವಿಚಾರ ಮಾಡ್ಬೇಕು ನಾವು, ಏನಾರೇ ತಿಂದಾವ ಅಂತ ಹೇಳಿ ವಿಚಾರ ಮಾಡ್ಬೇಕಲ್ಲ. ವಿಚಾರ ಮಾಡೋಕ್ಕಿಂತ ಮೊದ್ಲ ಸುಮ್ ದವಾಖಾನೆಗೆ ಹೋದ್ರೆ ಮುಗದ ಹೋತಲ್ಲ, ಯಾಕಂದ್ರೆ ಮನುಷ್ಯರು ನಾವು ಹೇಳಲಿಕ್ಕೆ ಗೊತ್ತಾಗ್ತದೆ ನಮ್ ತ್ರಾಸ ಅಂತ ಹೇಳ್ತೀವಪ್ಪ, ಆ ಮೂಕ ಪ್ರಾಣಿ ಏನ್ ಹೇಳ್ತದಪ್ಪ, ಏನು ಹೇಳಲಿಕ್ಕೆ ಆಗಂಗಿಲ್ಲ ಅದಕ್ಕ, ಮತ್ ಸೀದಾ ದವಾಖಾನೆಗೆ ಹೋಗೋದು ಚಲೋ ಅಲ್ಲೇನ. ಬರೋಬ್ರಿ ಬರೋಬ್ರಿ, ನೀವು ಹೇಳೋದು ಬರೋಬ್ರಿ. ಆಮೇಲೆ ಗೌಡಶಾಣಿ ಇನ್ನೊಂದು ನನಗೆ ಏನ್ ನೆನಪು ಬಂತು ಶಿವಣ್ಣ ಅಂತಂದ್ರೆ, ಇಂತ ಅನಾಹುತಗಳು ಕೆಲವೊಂದ್ಸಲ ಎಲ್ಲಾ ತಗೊಳ್ತಾನ, ಕೆಲವರು ಮನಸ್ಸು ಚಲೋ ಇರೋದಿಲ್ಲ, ಮನುಷ್ಯನಾಗ ಒಂದು ಹೊರಗೊಂದಿರು ಬರೋಬ್ರಿ ಬರೋಬ್ರಿ, ಅವ್ರ ಏನ್ ಮಾಡಿರ್ತಾನೆ ರಾತ್ರಿ ಮೇಯಿಸ್ತಿರ್ತಾರೆ, ಅವ್ರ ಏನ್ ಮಾಡಿರ್ತಾನೆ ರಾತ್ರಿ ಬಿಟ್ಟಾಗ ಬಿಟ್ಟವನಿಗೆ ಗುರುತಿರುದಿಲ್ಲ ಅಲ್ಲಿ ಎಲ್ಲಿ ಮೇಯಕತ್ತವ, ಜ್ವಾಳ ಎರಡ್ ದಿನದ ಅಂತ ಬಿಡ್ತವ, ದನಗಳು ಏನ್ ಮಾಡ್ದ ಹಸಿರು ಕಾಣಿಸ್ತ, ಏನ್ ಕಾಣಿಸ್ತ ಅಲ್ಲಿ ಹೋಗ್ತಾವ ಮೇಯ್ತವ, ಇಂತ ಅನಾಹುತ ಆಗೋ ಸಾಧ್ಯತೆ ಹೆಚ್ಚಿರ್ತ. ಬರೋಬ್ರಿ ನೀವು ಹೇಳೋದು ಗೌಡ್ರ, ಅದು ಕಳತನ ಎದ್ದ್ ಬೀಳತ್ತ ನೋಡ್ರಿ, ಎದ್ದು ಬೀಳದಷ್ಟ ಅಲ್ಲ ನುಕ್ಸಾನ್ ಆಗ್ತದ ಅವ್ರಿಗೆ, ಅನಾಹುತ ಆಗ್ತೈತಿ. ಆಮೇಲೆ ಗೌಡ್ರ ಇನ್ನೊಂದು ನೆನಪಾಯ್ತ್ರಿ ನನಗೆ, ಏನಂತಂದ್ರೆ ಈಗ ಮೇಯ್ಸಾಕ್ ಹೋಗಿರ್ತಾರಲ್ಲ, ಮೇಯ್ಸಾಕ್ ಹೋದಾಗ ಏನಾಗ್ತದ, ನಮ್ಮ ಹೊಲದಾಗ ಯಾಕೆ ಮೇಯಿಸೋಣ, ಮಗ್ಗಲು ಹೊಲ ಚಂದ ಕಾಣಿಸ್ತೈತಿ ಹಸರ, ಮೇಯಿಸ್ಬಿಟ್ರಾಯ್ತು ಹಿಂಗಾಗ್ತದ್ರಿ. ಹಿಂಗಾದಾಗ ಏನಾಗ್ತದ, ನಮ್ ದನಗಳನ್ನ ನಾವು ಕಳ್ಕೊಬೇಕಾಗ್ತದ, ಹೌದಿಲ್ಲ ಅಂತ ಅದಕ್ಕ ಇನ್ನೊಬ್ಬರ ಬಗ್ಗೆ ಕೆಟ್ಟ ಬಯಸಬಾರ್ದು. ಆಮೇಲೆ ನಾವು ಬಯಸಿದ್ರಾಗ ಏನತ್ತ ಗೊಡ್ಸಣಿ, ಆ ಮೂಕ ಪ್ರಾಣಿಗಳು ಅದ್ರ ಶಿಕ್ಷೆ ಅನುಭವ. ಗೌಡ್ರ ಇನ್ನ ಬಹಳ ವಿಚಾರ ಹೇಳಿದ್ರಿ ಡಾಕ್ಟರ್ ಸಾಹೇಬ್ರು, ಏನಪ್ಪಾ ಅಂತಂದ್ರ ಈ ಬರೇ ಇಂಥ ಒಂದು ಮೇವು ತಿಂದೆ ದನಗಳು ಸಾಯ್ಬೇಕಂತಿಲ್ಲ, ಬಹಳ ಕಷ್ಟದ ಪರಿಸ್ಥಿತಿ ಅದ ದನಗಳ ಇವತ್ತಿನ ದಿವಸ ಅಂತ ಹೇಳಂತಂದ್ರಿ ನನಗ. ಹೆಂಗಪ್ಪ, ಏನ್ರಿ ಸಾಹೇಬ್ರ ನೀವು ಒಗಟ್ನಾಗ ಮಾತಾಡಕತ್ತಿರಲ್ಲ ಅಂತಂದ್ರೆ. ಹೌದಪ್ಪ ಶಿವಣ್ಣ, ಈಗ ನೋಡು ನೀವು ಜನ ಏನಿರ್ತಾರ, ಎಲ್ಲಿ ಅಂದ್ರಲ್ಲಿ ಪ್ಲಾಸ್ಟಿಕ್ ಒಗದೆ, ಎಲ್ಲಿ ಅಂದ್ರಲ್ಲಿ ಗಾಜಿನ ಸಾಮಾನುಗಳನ್ನು ಒಗದೆ, ಎಲ್ಲಿ ಅಂದ್ರಲ್ಲಿ ಪಿನ್ ಒಗದೆ, ಸೂಜಿ ಒಗದೆ, ಡಬ್ಬಣ ಒಗದೆ, ಸ್ವಚ್ಛ ಮನಿ ಇಡ್ತೀರಿ ನೀವು, ಆದ್ರೆ ನಿಮ್ಮ ಸುತ್ತಮುತ್ತಲ ಮನಿ ಸುತ್ತಮುತ್ತಲ ತಿಪ್ಪಿರ್ತೈತಿ. ಇದು ಬರೋಬ್ಬರಿ ಅದ ಶಿವಣ್ಣ. ಆಮೇಲೆ ಇನ್ನೊಂದ್ ಏನ್ ಮಾಡ್ತೀವಿ ಗೊತ್ತೇನೆ, ಈ ದೀಪಾವಳಿ ಹಬ್ಬ ಬಂದ್ಬಿಡ್ತದಿಲ್ಲ, ಅವಾಗ ಮತ್ತ ಮಕ್ಕಳಿಗೆಲ್ಲಕ್ಕೂ ಪಟಾಕಿ ಕೊಡ್ತೀವಿ, ಸುರುಸುರು ಬತ್ತಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ ಇಲ್ಲ ನೋಡ್ರಿ, ಮತ್ತ ಸುರುಸುರು ಬತ್ತಿ ಮತ್ತೆ ಆಟ ಆಡಿಸಿ ಅಲ್ಲೇ ಒಗದ್ ಬಿಡ್ತಾವ. ಅದೇನಾಗ್ತದ ಅಂತಂದ್ರಿ, ಅವ್ ತಂತಿರ್ತಾವ ನೋಡ್ರಿ ಸುರುಸುರು ಬತ್ತಿ ತಂತಿ, ಆ ಹುಡುಗರಿಗೆ ಏನ್ರಿ ಎಲ್ಲಿ ಬೇಕಾದ್ರೆ ಹಿಂಗೆ ಒಗದ್ ಬಿಡ್ತಾವ. ಶಿವಣ್ಣ ಇನ್ನೊಂದು, ಈಗ ನಮ್ ಹಳ್ಳಿ ಊರುಗಳು ಹೆಂಗ ಗುರ್ತಾನ, ಇವು ಅಂದ್ರೆ ನಮ್ಮನೆ ದೊಡ್ಡವರಾಗಿವ್, ಹೌದು, ಯಾಕಂದ್ರೆ ನಮ್ಮಲ್ಲಿ ಹೋಟೆಲ್ಗಳು ಬಂದಾವ. ಆಮೇಲೆ ಮನೆಯಿಂದ ಏನಾದ್ರೂ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಕು ಅಂತಂದ್ರೆ ಅಗದಿ ಸ್ಟೈಲ್ ಆಗಿ ಹೋಗ್ಬಿಡ್ತಾರೆ, ಬ್ಯಾಗ ಒಯ್ಯೋದಿಲ್ಲ, ಏನಿದ್ರು ಪ್ಲಾಸ್ಟಿಕ್ನಾಗ ತರೋದು, ಅದ್ರಾಗ ತಿಂಡಿ ಇಡ್ಲಿ ಆ ಮೂಲಿ ಮೇಲೆ ಹೋಟ್ಲದಪ್ಪ ಅವ ಇಡ್ಲಿ ಚಲೋ ಮಾಡ್ತಾನೆ. ಇಡ್ಲಿ ತಂದೆ ಆ ತಂದೆ ತಿಂದು ಆ ಉಳಿದಿದ್ ಸಾಂಬಾರು ಚಟ್ನಿ ಎಲ್ಲ ಏನ್ ಮಾಡ್ತೀವಿ ಮತ್ತ ಅವಕ್ಕ ದನಗಳಿಗೆ ಏನ್ ಗೊತ್ತಾಗ್ಬೇಕ್ರಿ? ಈಗ ಪ್ಲಾಸ್ಟಿಕ್ ಚೀಲದೊಳಗೆ ನೀವೆಲ್ಲ ಅನ್ನದ ಸಾಮಾನು ಹಾಕಿ ಕಟ್ಟಿ ಒಗದ್ರಿ ಅಂತಂದ್ರ ಅದು ಪ್ಲಾಸ್ಟಿಕ್ಕಿನ ಜೋಡಿ ಎಲ್ಲಾ ತಿಂದ ಬಿಡ್ತದ್ರಿ. ಹಿಂಗಾಗಿ ಪ್ಲಾಸ್ಟಿಕ್ ಅದ್ರ ಹೊಟ್ಟಿ ಒಳಗೆ ಹೋಗ್ತದ. ಆಮೇಲೆ ಮಳೆನೂ ತಿಂತದ. ಹೂನ್ರಿ ಗೌಡ್ರ, ನನಗ ದಿಕ್ಕು ತಪ್ಪಿ ಹೋದೆ ನಾನು. ಏನೇನ್ ಹೇಳಿದ್ರ ಡಾಕ್ಟರ್ ಸಾಹೇಬ್ರು, ಗಾಜಿನ ಚೂರ, ಬಳಚೂರ, ಸೂಜಿ, ಪಿನ್ನ, ಡಬ್ಬಣ, ಆಮೇಲೆ ಇದು ಏನಂತೀರಿ ತಂತಿ, ಇವೆಲ್ಲ ಅದ್ರ ಹೊಟ್ಟ್ಯಾಗ ಸಿಕ್ಕುವಂತ ನೋಡ್ರಿ ಡಾಕ್ಟರ್ ಸಾಹೇಬ್ರಿ. ಹ್ಮ್ ಹೋಗ್ತಾವ್ರಿ. ಒಂದ್ ರೀತಿಯಿಂದ ದನದ ಹೊಟ್ಟೆ ತಿಪ್ಪಿ ಆದಂಗಲ್ಪ. ಹ್ಮ್ ತಿಪ್ಪಿಗಿಂತ ದೊಡ್ಡದಾಯ್ತ್ರಿ. ಹ್ಮ್ ಎಲ್ಲಾ ಅಲ್ಲೇ ಹೋಗಿ ಆಮೇಲೆ ಮುಂದ ಏನಾಗ್ತದ ಗೊತ್ತೇನ್ರಿ? ಈ ಪ್ಲಾಸ್ಟಿಕ್ ಅಂತೂ ಪಂದಿನ ಸಲ ಈ ಸಲ ಆಯ್ತು ಬಿಡ್ರಿ. ಮುಂದಿನ ಸಲ ಏನು ಮುಂದಿನ ವಾರ ಬರ್ತೀನಲ್ರಿ, ಅವಾಗ ನೀವು ನನಗ ಕಪ್ಪಿನಾಗ ಚಾಕ್ ಕೊಡ್ಬೇಡ್ರಿ ನೋಡ್ರಿ. ಹ್ಞೂನ್ರಿ. ಯಾಕ್ ಗೊತ್ತೇನ್ರಿ? ಈಗ ನೀವು ಕಪ್ ಏನಿರ್ತಾವಲ್ರಿ ಅವು ಒಡದ್ಮೇಲೆ ನೀವ್ ಏನ್ ಮಾಡ್ತೀರಿ ಹೇಳ್ರಿ? ಹಿಂಗೆ ತಿಪ್ಪಿಗೆ ಒಗಿತೀರಿ, ತಿಪ್ಪಿಗೆ ಒಗಿತೀರಿ. ಮತ್ತದು ದನ ತಿತ್ತಂದ್ರೆ ಏನ್ ಮಾಡೋದು ಹೇಳ್ರಿ? ಅದಕ್ಕೆ ಮತ್ತೆ ಇವತ್ತಿನಿಂದ ಚಾಲೂ ಮಾಡವೆ? ಇವತ್ ಬ್ಯಾಡ್ರಿ, ಇವತ್ತು ಮತ್ತೆ ಇವತ್ತು ಐತಲ್ರಿ ಕಪ್ಪ ನಿಮ್ದು. ಆಯ್ತು ಬಿಡಪ್ಪ, ಮೇಲೆ ಕಪ್ ತೆಗದೇ ಬಿಡೋಣ ಅಂತ. ಹಾ ಕಪ್ ತೆಗೀರಿ, ಮುಂದಿನ ಸಲ ಏನು ಅದು ವಾಟೆದಾಗ ಕೊಡ್ರಿ. ಬರಬರ ಆತು ಗೌಡಣಿ, ನಾ ಒಂದ್ ಮಾತು ಹೇಳ್ತೇನೆ. ಏನದು? ಏನಂದ್ರ ಶಿವಣ್ಣಗ ಆ ದಂದ ಹೊಟ್ಟಿ ವಿಚಾರ ಮಾಡಿ ಮಾಡಿ ಮಾಡಿ ಅವನು ಹೊಟ್ಟಿನೂ ಬಹಳ ಖರಾಬ್ ಆಗಿ ಬಹಳ ತ್ರಾಸ ಮಾಡ್ಕೊಂಡು ಅದಕ್ಕೆ ಬರೀ ಚಾ ಕುಡಬೇಡ. ಚಾ ಸರಿ, ಇನ್ನೊಂದೇನ್ರ ಕೊಟ್ರ ಬರಬರ. ಅಲ್ರಿ ಅಲ್ರಿ ಗೌಡ್ರ ನೋಡ್ರಿ, ನಮ್ಮ ರೈತರ ಜೀವ ಇರೋದೆಲ್ಲ ನಮ್ಮ ದನಗಳ ಮೇಲೆ, ಬಸವಣ್ಣನ ಮೇಲೆ ಅಲ್ರಿ. ಮತ್ತ ಅವು ಆರಾಮಿದ್ರ ನಮ್ಮ ಜೀವನನು ಆರಾಮಿರ್ತದ, ನಾವು ಆರಾಮಿರ್ತೀವಿ. ಮತ್ ನಾವೆಲ್ಲ ಅಗದಿ ಭಾರಿ ಹೇಳ್ಕೊತೀವಿ ನಮ್ಮ ದನಗಳ ಮೇಲೆ ನಾವು ಬಹಳ ಪ್ರೀತಿ ಮಾಡ್ತೀವಿ ಅಂತ ಹೇಳಿ, ಆದ್ರೆ ಪ್ರೀತಿ ಹ್ಯಾಂಗ್ ಮಾಡ್ಬೇಕ್ರಿ ಗೌಡ್ರ? ಇದೇನ್ ಪ್ರೀತಿ ಏನ್ರಿ ಇದೆಲ್ಲ? ಇದು ಎಲ್ಲರಿಗೂ ಸಂಬಂಧಪಟ್ಟಂತದ್, ಬರೇ ನಮ್ಮ ರೈತರಿಗೆ ಅತ್ತಲ್ಲ, ಎಲ್ಲರಿಗೂ. ಪಾಪ ರೈತರ ಏನ್ ಮಾಡ್ಬೇಕ್ರಿ? ಹೌದಿಲ್ರಿ, ತಮ್ಮಷ್ಟೇ ತಾವ್ ತಿಳುವಳಿಕೆ ಮಾಡ್ಕೊಂಡು ಇಂತಾವ್ ಮಾಡೋದ್ ಬಿಟ್ರೆ ಉಳಿದವ್ರೆಲ್ಲ ಮಾಡ್ತಿರ್ತಾರಲ್ಲ. ಈಗ ಮಂದಿ ಪ್ಲಾಸ್ಟಿಕ್ ಹೋಗಿರ್ಲಿಲ್ಲ ಅಂದ್ರೆ ದನಗಳು ಆರಾಮ ಇರ್ತಾವ, ಮಂದಿನೂ ಕೈ ಜೋಡಿಸ್ಬೇಕಿಲ್ರಿ. ಆಮೇಲೆ ಕಿರಾಣಿ ಅಂಗಡಿಯವರು ಜೋಡಿಸ್ಬೇಕು, ಅವರು ಪ್ಲಾಸ್ಟಿಕ್ ನ ಯಾವ್ದು ಹಾಕೊಡ್ಬಾರ್ದು. ಹೌದಲ್ಲ, ಎಲ್ಲಾ ಕಾನೂನಿನಿಂದ ನಾವು ಮಾಡ್ತೀವಿ ಅಂತಂದ್ರೆ ಶಿವಣ್ಣ ಬಗೆಹರಿದ್ರಿ. ಹಾಕ್ತಾವ್ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ನಾವೇ ತಿಳುವಳಿಕೆ ತಗೊಂಡು ನಾವೇ ಹಾದಿ ಹೋದ್ರೆ ಕಾನೂನಿನ ನಮ್ ಸಪೋರ್ಟಿಗೆ ಬರ್ತಾವ. ಹೌದಲ್ರಿ ಗೌಡ್ರ, ಗೌಡ ಶಾನಿ ಅವ್ರ ಶಿವಣ್ಣಗ ಮಾತಾಡಿ ಮಾತಾಡಿ ಸ್ವಲ್ಪ ಬಾಳ ಸುಸ್ತ ಅದಂಗ ಕಾಣಿಸ್ಲಿಗತ್ತನ. ಹೇಳಿಲ್ಲ, ಒಂದಿಷ್ಟ ತಿಂಡಿ ತಗೊಂಡ್ ಬರ್ತೀನಿ ಅಂತ, ಆಮೇಲೆ ಚಾ ಕೊಡ್ತೀನಿ ಅಂತ. ತರಿ ತರಿ ತರಿ ತಂದ್ರೆ ತರಿ ಕೊಡ್ರಿ. ಗೌಡ್ರ ಮತ್ತ ಬಹಳ ಬ್ಯಾಸರಾಗಿತ್ರಿ, ಚಾ ಕುಡಿಯನ ಒಂದ್ ಸ್ವಲ್ಪ ಆರಾಮ ಅನ್ಸಾಕತ್ತ ನೋಡ್ರಿ. ನಮ್ ಶಿವಣ್ಣಗ ಏನೇ ತಿನ್ರಿ ಏನೇ ಬಿಡ್ಲಿ, ಚಾ ಮಾತ್ರ ಬೇಕು ನೋಡ್ರಿ. ಚಾ ಆಯ್ತು, ಅದು ನಿನ್ ಕೈಲಿ ಚಾ ಬೇಕು. ಆ ಊರ್ ಬಂದ ಎಲ್ಲರೂ ಚಾ ಕುಡಿಯಲ್ಲ, ಗೌಡ ಶಾಣಿ ಚಾ ಕುಡಿಲ್ಲ ಬಗ್ಗೆ ಬರ್ತೀನ್ರಿ ಗೌಡ್ರ. ಇನ್ನ ಮತ್ತೆ ತಡ ಆಯ್ತು ನನಗ. ಆಯ್ತಪ್ಪ, ಅವಕಾಶ ಶಾಣ್ರಿ. ಪಶು ವೈದ್ಯ ಪ್ರಕಾಶ, ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ. ಇಂದಿನ ಪಶುವೈದ್ಯರು ಬೀದರ್ ಪಶು ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಬಿವಿ ಶಿವಪ್ರಕಾಶ್. ರೈತ ಬಾಂಧವರೇ, ಜಾನುವಾರುಗಳಲ್ಲಿ ಅನೇಕ ರೀತಿಯ ತೊಂದರೆಗಳು ಬರ್ತಾವೆ, ಅದರಲ್ಲೂ ವಿಶೇಷವಾಗಿ ಹೊಟ್ಟೆಗೆ ಬರ್ತಕ್ಕಂತಹ ತೊಂದರೆಗಳು, ಹೊಟ್ಟೆ ಉಬ್ಬರ, ಪ್ಲಾಸ್ಟಿಕ್ ಶೇಖರಣೆ, ಮೊಳೆ, ಸೂಜಿ ಇತ್ಯಾದಿ ತ್ಯಾಜ್ಯ ವಸ್ತುಗಳಿಂದ ಬರ್ತಕ್ಕಂಥ ಹೊಟ್ಟೆ ಉಬ್ಬರ, ಈ ಕುರಿತಾಗಿ ತಮ್ಮೊಂದಿಗೆ ಚರ್ಚೆ ಮಾಡಲು ಇಷ್ಟಪಡ್ತೇನೆ. ಎತ್ತು ಎಮ್ಮೆ ಆಕಳುಗಳಲ್ಲಿ ಹೊಟ್ಟೆಯ ತೊಂದರೆಗಳು ಬಹಳ ಸಾಮಾನ್ಯ. ಅದು ಹೆಚ್ಚಾಗಿ ಅನ್ನ ಅಥವಾ ಬೇಳೆ ಕಾಳುಗಳನ್ನ ತಿನ್ನಿಸೋದ್ರಿಂದ ಬರಬಹುದು, ಅಥವಾ ಈ ಪ್ಲಾಸ್ಟಿಕ್ ವಸ್ತುಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಸಮಸ್ಯೆಯಾಗಿ ಕಂಡು ಬರ್ತಾ ಇದೆ. ಎಲ್ಲೆಂದರಲ್ಲೇ ಜನ ಪ್ಲಾಸ್ಟಿಕ್ ಚೀಲಗಳನ್ನ ಎಸಿತಾ ಇದ್ದಾರೆ. ಪ್ಲಾಸ್ಟಿಕ್ ಜೊತೆಗೆ ಚೀಲದೊಳಗೆ ನಾವು ತಿನ್ನುವಂತಹ ಪದಾರ್ಥಗಳು, ತರಕಾರಿ ಇತ್ಯಾದಿಗಳನ್ನ ಅದನ್ನು ಕಟ್ಟುಬಿಟ್ಟು ಹೊರಗಡೆ ಬಿಸಾಕಿದಾಗ ಎಮ್ಮೆಗಳು ಆಕಳುಗಳು ಅದನ್ನ ತಿಂತಕ್ಕಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಅವಕ್ಕೆ ಬಿಡಿಸ್ಕೊಳಕ್ ಆಗೋದಿಲ್ಲ ಪ್ಲಾಸ್ಟಿಕ್ ಚೀಲದಿಂದ, ಅವುಗಳ ಸಮೇತ ಅವು ತಿಂತವೆ. ಆಗಾಗ ಏನಾಗುತ್ತೆ ಅಂದ್ರೆ ಪ್ರತಿದಿನ ಒಂದ್ 2 ಕೆಜಿ 3 ಕೆಜಿ ಪ್ಲಾಸ್ಟಿಕ್ ಚೀಲ ತಿಂತ ಒಂದೆರಡು ತಿಂಗಳಲ್ಲಿ 20-30 ಕೆಜಿ ವರೆಗೂ ಪ್ಲಾಸ್ಟಿಕ್ ಅವುಗಳ ಹೊಟ್ಟೆನಲ್ಲಿ ಶೇಖರಣೆ ಆಗ್ತವೆ. ಆ ಸಂದರ್ಭದಲ್ಲಿ ಅವಕ್ಕೆ ಮೇವು ತಿನ್ಲಿಕ್ಕೆ ಜಾಗನೇ ಇಲ್ದಂಗಾಗುತ್ತೆ. ಆಗ ಹೊಟ್ಟೆ ಉಬ್ಬರ ಕಂಡು ಬರೋದು, ಹೊಟ್ಟೆ ನೋವು ಬರೋದು ಆಗ್ತದೆ. ಜಾನುವಾರುಗಳ ಹೊಟ್ಟೆನಲ್ಲಿ ಪ್ಲಾಸ್ಟಿಕ್ ಶೇಖರಣೆ ಆಗೋದ್ರಿಂದ ನಮ್ಗೆ ಏನು ಹಾನಿ ಆಗ್ತದೆ ಅಂತಂದ್ರೆ, ಅವು ಸರಿಯಾಗಿ ಊಟ ಮಾಡೋದಿಲ್ಲ, ಹಾಲು ಕೊಡತಕ್ಕಂಥದ್ದು ಬಹಳ ಕಡಿಮೆ ಮಾಡ್ತವೆ. 10 ಲೀಟರ್ ಹಾಲು ಕೊಡ್ತಕ್ಕಂತ ಆಕಳು 1/2 ಲೀಟರ್ ಹಾಲು ಕೂಡ ಕೊಡೋದಿಲ್ಲ. ಇದರಿಂದ ರೈತರಿಗೆ ಆರ್ಥಿಕವಾಗಿ ನಷ್ಟ ಉಂಟಾಗ್ತದೆ. ಎಷ್ಟೋ ಸರ್ತಿ ಜಾನುವಾರುಗಳು ಸತ್ತು ಹೋಗ್ತವೆ, ಇದರಿಂದ ನಷ್ಟದ ಪ್ರಮಾಣ ಅಧಿಕವಾಗ್ತದೆ. ಇದಕ್ಕೆ ನಾವು ಚಿಕಿತ್ಸೆಯನ್ನು ಏನ್ ಮಾಡಿಸಬಹುದು ಅಂತಂದ್ರೆ, ಯಾವುದೇ ಔಷಧಿ ಕೊಟ್ಟರೆ ಒಳಗಡೆ ಪ್ಲಾಸ್ಟಿಕ್ ಕರಗೋದಿಲ್ಲ, ಅದಕ್ಕೆ ಹೊಟ್ಟೆಯ ಶಸ್ತ್ರಚಿಕಿತ್ಸೆಯನ್ನೇ ಮಾಡಿಸಬೇಕಾಗ್ತದೆ. ಶಸ್ತ್ರಚಿಕಿತ್ಸೆ ಮಾಡಿ ಎಲ್ಲಾ ಪ್ಲಾಸ್ಟಿಕ್ ಅನ್ನು ತೆಗೆದು ಚಿಕಿತ್ಸೆ ಮಾಡೋದ್ರಿಂದ ಜಾನುವಾರುಗಳು ಮೊದಲಿನಂತೆ ಚೇತರಿಸಿಕೊಳ್ತವೆ, ಮತ್ತೆ ಹಾಲು ಕೊಡಲಿಕ್ಕೆ ಶುರು ಮಾಡುತ್ತವೆ. ಇದರ ಪ್ರಯೋಜನವನ್ನ ಪಶು ವೈದ್ಯರಿಗೆ ತಾವು ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡೆದು ಇದರ ಪ್ರಯೋಜನವನ್ನು ಪಡೆಯಬಹುದು. ಇನ್ನು ಹೊಟ್ಟೆಗೆ ಬರತಕ್ಕಂಥ ಅನೇಕ ರೋಗಗಳಂದ್ರೆ, ಜಾನುವಾರುಗಳು ಮಳೆ ಸೂಜಿ ಇತ್ಯಾದಿ ತ್ಯಾಜ್ಯ ವಸ್ತುಗಳನ್ನ ತಿಂತವೆ. ಯಾಕಂದ್ರೆ ಜನ ಎಲ್ಲಂದ್ರಲ್ಲೇ ಇಂಥ ತ್ಯಾಜ್ಯ ವಸ್ತುಗಳನ್ನ ಎಸಿತಾರೆ, ಮೇವಿನ ಜೊತೆಗೆ ಅವನ್ನ ತಿನ್ನುವಂತಕ್ಕಂಥ ಸಂದರ್ಭ ಇರೋದ್ರಿಂದ ಅವು ಹೊಟ್ಟೆಯನ್ನ ಪ್ರವೇಶಿಸಿ ಕ್ರಮೇಣ ಹೊಟ್ಟೆಗೆ ಉರಿಭೂತ ಮಾಡುತ್ತವೆ. ಎಷ್ಟೋ ಸರ್ತಿ ಈ ಮಳೆ ಸೂಜಿಗಳು ಹೊಟ್ಟೆಯಿಂದ ಎದೆಭಾಗಕ್ಕೂ ಪ್ರವೇಶಿಸಿ ಹೃದಯದ ಒಂದು ಬೇನೆಯನ್ನ ಉಂಟು ಮಾಡುತ್ತವೆ. ಈ ಲಕ್ಷಣಗಳು ಏನು ಅಂತಂದ್ರೆ, ಜಾನುವಾರುಗಳು ಸರಿಯಾಗಿ ಹಾಲು ಕೊಡೋದಿಲ್ಲ, ಒಮ್ಮೆಲೆ 10 ಲೀಟರ್ ಕೊಡ್ತಕ್ಕಂಥ ಹಾಲು 1 ಲೀಟರ್ 1/2 ಲೀಟರ್ಗೆ ಬಂದ್ಬಿಡುತ್ತೆ, ಮತ್ತೆ ಎತ್ತಾಗಿದ್ರೆ ಹೊಲದ ಕೆಲಸ ಸರಿಯಾಗಿ ಮಾಡೋದಿಲ್ಲ, ಮೇವು ತಿನ್ನೋದಿಲ್ಲ ಇತ್ಯಾದಿ ಲಕ್ಷಣಗಳು ನಾವು ತೋರಿಸ್ತವೆ. ಈ ಎಲ್ಲಾ ಒಂದು ರೋಗಗಳಿಗೆ ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರ. ಎಲ್ಲಾ ಸಂದರ್ಭದಲ್ಲೂ ಬರೀ ಔಷಧಿ ಕೊಟ್ಟರೆ ಅವು ಗುಣ ಕಾಣೋದಿಲ್ಲ. ಹೊಟ್ಟೆ ಶಸ್ತ್ರಚಿಕಿತ್ಸೆ ಮಾಡಿ ಹೊಟ್ಟೆಯಲ್ಲಿರತಕ್ಕಂಥ ಮಳೆ ಸೂಜಿಯನ್ನು ತೆಗಿಬಹುದು. ಒಂದ್ ವೇಳೆ ಆಗಲೇ ಹೃದಯ ಭಾಗವನ್ನು ಪ್ರವೇಶ ಮಾಡಿದ್ರೆ ಅಂತಹ ಜಾನುವಾರುಗಳನ್ನ ಬದುಕಸಕ್ಕಾಗೋದಿಲ್ಲ, ಯಾಕಂದ್ರೆ ಹೃದಯ ಆಗಲೇ ಹಾನಿಯಾಗಿರ್ತದೆ. ಇದೆಲ್ಲದಕ್ಕೂ ಪರಿಹಾರ ಅಂತಂದ್ರೆ, ರೈತರು ಜಾನುವಾರುಗಳನ್ನ ಹೊರಗ್ ಬಿಟ್ಟು ಮೇಯಿಸತಕ್ಕಂಥ ಪದ್ಧತಿಯಲ್ಲಿ ಬಹಳ ಹುಷಾರಾಗಿರಬೇಕು. ಚರಂಡಿಯಲ್ಲಿ ಅಥವಾ ತಿಪ್ಪೆಗಳಲ್ಲಿ ಅವನ್ನ ಮೇಯಲಿಕ್ಕೆ ಬಿಡಬಾರದು. ಎಲ್ಲಂದ್ರಲ್ಲೇ ನಾವು ವಸ್ತುಗಳನ್ನ ಎಸೆಯೋದನ್ನ ಬಿಟ್ಟು ಒಂದು ಕಡೆ ಅದನ್ನು ಜಮಾ ಮಾಡಿ ತಿಂಗಳಿಗೆ ಒಂದ್ಸರ್ತಿ ಅದನ್ನ ವಿಲೇವಾರಿ ಮಾಡಿದ್ರೆ ದನಗಳು ಅವನ್ನ ತಿನ್ನತಕ್ಕಂಥ ಸಂದರ್ಭ ಕಡಿಮೆ ಇದೆ. ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ನಾವು ಅದನ್ನ ಬಳಸದೇ ಇದ್ರೆ ಅವು ಜಾನುವಾರುಗಳಿಗೆ ಸಿಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಇವನ್ ಕಳೆನಾಶಕವನ್ನು ಕೂಡ ನಾವು ಬಳಸಲು ನೋಡ್ತಾ ಇದೀವಿ. ಅದನ್ನ ಹೊರಗಡೆ ಬಕೆಟ್ ನಲ್ಲಿ ಇಟ್ಟಾಗ, ಹೊಲಕ್ಕೆ ಸಿಂಪಡಣೆ ಮಾಡೋಕೆ ಇಟ್ಟಾಗ ಎತ್ತುಗಳು ಅದನ್ನ ಕುಡಿಯೋದನ್ನ ನೋಡಿ ಸಾವನ್ನಪ್ಪದು ಕೂಡ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಸರ್ತಿ ಕಳೆನಾಶಕಗಳು ಮೇವಿನ ಮೇಲೆ ಬಿದ್ದು ಅಂತ ಮೇವನ್ನ ತಿಂದ ಕೂಡ ಸಾವನ್ನಪ್ಪತಕ್ಕಂಥ ಸಂದರ್ಭ ಇದೆ. ಆದ್ರಿಂದ ರೈತರು ಇವೆಲ್ಲರನ್ನ ಗಮನದಲ್ಲಿಟ್ಟುಕೊಂಡು ತಮ್ಮ ಜಾನುವಾರುಗಳ ಆರೋಗ್ಯವನ್ನ ಕಾಪಾಡಿಕೊಂಡು ತಮಗಾಗ್ತಕ್ಕಂಥ ನಷ್ಟಗಳನ್ನ ತಪ್ಪಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಈ ಶಸ್ತ್ರಚಿಕಿತ್ಸೆಗೆ ಪರಿಹಾರ ಎಲ್ಲ ದವಾಖಾನೆಗಳಿಗೆ ಸಿಗ್ತಾ ಇದೆ. ಅದರಲ್ಲೂ ಕೂಡ ಬೀದರ್ನಲ್ಲಿರ್ತಕ್ಕಂಥ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ವಿಶೇಷ ರೀತಿಯ ಚಿಕಿತ್ಸೆ ಲಭ್ಯ ಇದೆ. ಆದ್ದರಿಂದ ರೈತರು ಈ ವಿಶ್ವವಿದ್ಯಾಲಯದ ನೆರವನ್ನು ಪಡೆಯಬಹುದು. ಧನ್ಯವಾದಗಳು. ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶು ವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254442. ಬೀದರ್ನ ಎಸ್ಟಿಡಿ ಕೋಡ್ 08488. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಈ ಕಾರ್ಯಕ್ರಮ ತಮಗ ಹೆಂಗ ಅನಿಸ್ತು ಅನ್ನೋದನ್ನ ನಮಗ SMS ಮೂಲಕ ತಿಳಿಸಬಹುದು. ನಮ್ಮ ಮೊಬೈಲ್ ನಂಬರ್ 9448230070. ಮತ್ತ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರ. ಸಲಹೋ ಆತನ ಚುಕ್ಕೋಳ, ಸಲಹೋ ಆತನ ಚುಕ್ಕೋಳ, ಜ್ಞಾನಿ ವ್ಯಾಸರಿಕ್ಯಾಗ ಜ್ಞಾನಿ ವ್ಯಾಸರಿಕ್ಯಾಗ ಮಮತೆಯ ತೋರಿದರ, ಜ್ಞಾನಿ ವ್ಯಾಸರಿಕ್ಯಾಗ ಮಮತೆಯ ತೋರಿದರ, ಆನಂದದ ಹೊಳೆಯು. ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ತಬ್ಲಾ ಸಾಥ್ ನೀಡಿದವರು ಸಾತಲಿಂಗಪ್ಪ ದೇಸಾಯಿ ಕಲ್ಲು. ಸಂಕಲನ ಶೋಭಾ ಎನ್ ವಕೀಲ್. ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಬಿಳಿಯತ್ತ ಮಾನಿಂಗ ಬಿಳಿಯತ್ತ ಮಾನಿಂಗ ಬಿಳಿಯತ್ತ ಮಾನಿಂಗ. ಈಗ ಕೇಳಿ ಶ್ರೀಮಂತ್ ಎಲ್ಲ ಕಾಂಬಳೆ ಮತ್ತು ಸಂಗಡಿಗರಿಂದ ಭಜನೆ ಪದ. ಭಕ್ತಿಯಲಿಂದೆ ಭಜನ ಮಾಡಿದರೆ ದೇವರ ನಮಗಲಿತಾನೋ ಮನು ಮಾಡೋ ನೀ ಶಿವ ಧ್ಯಾನ ಮನು ಮಾಡೋ ನೀ ಶಿವ ಭಜನ. ಭಕ್ತಿಯಲಿಂದೆ ಭಜನ ಮಾಡಿದರೆ ದೇವರ ನಮಗಲಿತಾನೋ ಮಾಡು ಮಾಡೋ ನೀ ಶಿವ ಧ್ಯಾನ ಮಾಡು ಮಾಡೋ ನೀ ಗುರು ಭಜನ. ಮಲ್ಲಯ್ಯ ಹೆಂಗ ಅಂತಾನ ಅನ್ನ ಮೊಸರ ಬುತ್ತಿ ಬೇಡ್ಯಾನ ಮಲ್ಲಯ್ಯ ಹೆಂಗ ಅಂತಾನ ಅನ್ನ ಮೊಸರ ಬುತ್ತಿ ಬೇಡ್ಯಾನ. ಮನೆಗೆ ಹೋಗಿ ತರುವರದೊಳಗೆ ಮನೆಗೆ ಹೋಗಿ ತರುವರದೊಳಗೆ ಮಲ್ಲಯ್ಯ ಮಾಯಾಗಿ ಹೋಗ್ಯಾರ ಮಾಡೋನೆ ಗುರು ಧ್ಯಾನ ಮಾಡು ಮಾಡೋನೆ ಶಿವ ಭಜನ. ಮಳೆರೆ ಮಲ್ಲಯ್ಯ ಅಂತಾನ ಉಣಸುತಾನ ಬಿಡಲಂತಾನ ಕಾತ ಮಳೆರೆ ಮಲ್ಲಯ್ಯ ಅಂತಾನ ಉಣಸುತಾನ ಬಿಡಲಂತಾನ. ತಿರಗಿ ತಿರಗಿ ಅವ ಬೇಜಾರ ಬಂದ ಮೇಲೆ ಶ್ರೀಶೈಲ ದಾರಿ ಅವ ಎಡದಾನ ಮಾಡೋನೆ ಗುರು ಧ್ಯಾನ ಮಾಡು ಮಾಡೋನೆ ಶಿವ ಭಜನ. ಮೂರು ಮಳ ಸರದಾನ ಕಮರಿಯ ಗೋಟ ಏರಾನ ಹಿಂದ ಕಮೂರು ಮಳ ಸರದಾನ ಕಮರಿಯ ಗೋಟ ಏರಾನ ಹಿಂದ ಕಮೂರು ಮಳ ಸರದಾನ ಕಮರಿಯ ಗೋಟ ಏರಾನ ಹಿಂದ ಕಮೂರು ಮಳ ಸರದಾನ. ಮಲ್ಲಯ್ಯ ಮಲ್ಲಯನ್ನು ತಿಡಿಯದರೊಳಗೆ ಮಲ್ಲಯ್ಯ ಮಲ್ಲಯನ್ನು ತಿಡಿಯದರೊಳಗೆ ಮಲ್ಲಯ್ಯ ಬಂದು ಕೈಯ ಹಿಡದ ಮಾಡೋನೆ ಗುರು ಜನ ಮಾಡು ಮಾಡೋನೆ ಶಿವ ಭಜನ. ಭಕ್ತಿಯಲಿಂದೆ ಭಜನ ಮಾಡಿದರ ದೇವರ ನಮ ಬಲತಾನ ಮಾಡು ಮಾಡೋನೆ ಶಿವ ಜನ ಮಾಡು ಮಾಡೋನೆ ಗುರು ಭಜನ. ಆತ ಮಾಡಿದೆ ಸಿದ್ಧ ಅಂತಾರ ಎತ್ತಿಕೊಂಡು ಮೋತಾಡ್ಯಾನ ಆತ ಮಾಡಿದೆ ಸಿದ್ಧ ಅಂತಾನ ಘಾತ ಮಾಡಿದೆ ಸಿದ್ಧ ಅಂತಾರ ಎತ್ತಿಕೊಂಡು ಮೋತಾಡ್ಯಾನ ಘಾತ ಮಾಡಿದೆ ಸಿದ್ಧ ಅಂತಾನ ಎತ್ತಿಕೊಂಡು ಮೋತಾಡ್ಯಾನ. ಎಲ್ಲರೇ ಅವ ನಮ್ಮ ಸರ ಬುತ್ತಿ ಊಟಾನೆ ಅವ ಮುಗದಾನ ಮಾಡೋನೆ ಗುರು ಜಾನ ಮಾಡು ಮಾಡೋನೆ ಶಿವ ಭಜನ. ವಡಗೇರಿ ಊರ ಟೇಕಾಣ ಅಲ್ಲಿ ನೆನದಾರು ಚನ್ನ ಬಸವಣ್ಣ ವಡಗೇರಿ ಊರ ಟೇಕಾಣ ಅಲ್ಲಿ ನೆನದಾರು ಚನ್ನ ಬಸವಣ್ಣ ವಡಗೇರಿ ಊರ ಟೇಕಾಣ ಅಲ್ಲಿ ನೆನದಾರು ಚನ್ನ ಬಸವಣ್ಣ ವಡಗೇರಿ ಊರ ಟೇಕಾಣ ಅಲ್ಲಿ ನೆನದಾರು ಚನ್ನ ಬಸವಣ್ಣ. ಕನ್ನೋಳು ತಾನು ತಿಳಿದ ಮ್ಯಾಲೆ ಕನ್ನೋಳು ತಾನು ನಿಲ್ಲಬೇಕು ದೇವರ ಯಾರಿಲ್ಲಣ್ಣ ಮಾಡೋನೆ ಗುರು ಜಾನ ಮಾಡು ಮಾಡೋನೆ ಶಿವ ಭಜನ. ಭಕ್ತಿಯಲಿಂದೆ ಭಜನ ಮಾಡಿದರ ದೇವರ ನಮ ಬಲತಾನ ಮಾಡು ಮಾಡೋನೆ ಶಿವ ಜಾನ ಮಾಡು ಮಾಡೋನೆ ಗುರು ಭಜನ. ಶ್ರೀಮಂತ್ ಯಲ್ಲಕ್ಕಾಂಬಳೆ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಈಗ ಕೇಳಿ ನಿತ್ಯಮೇಗ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು ಮತ್ತ ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 60%. ವಿಜಯಪುರ, ಕೊಪ್ಪಳ ಮತ್ತ ಬಾಗಲಕೋಟೆ ಜಿಲ್ಲೆಗಳಲ್ಲಿ 85%, ಯಾದಗಿರಿ ಜಿಲ್ಲೆಯೊಳಗ 65%, ಬಳ್ಳಾರಿ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 70% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 610ನೇ ಸಂಚಿಕೆ ಬಿತ್ತರಗೊಳ್ಳಲಿದೆ. ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ನಂತರ ಮೆಣಸಿನಹಳ್ಳದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದ್ರಿ. ಹೊತ್ತಾಯ್ತು ಕಾರ್ಯಕ್ರಮ ಮುಗಿಸೋಣಂತ ಎಲ್ಲರಿಗೂ ಶರಣು ಶರಣಾರ್ಥಿ. ನಲ್ಮೈ ಕೆಳಗರಿ, ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ನಾಳೆ ಬೆಳಿಗ್ಗೆ 10:30 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರೋಜ್ಗಾರ್ ಮೇಳ ಕಾರ್ಯಕ್ರಮದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 70,000 ಉದ್ಯೋಗಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿ ಅವರನ್ನು ಉದ್ದೇಶಿಸಿ ಮಾತನಾಡುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾತನಾಡುವ ಬೊಂಬೆ ಹಾಗೂ ಜಾದೂ ಕಲಾವಿದೆ ಸುಮಾ ರಾಜ್ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಈಗ ವೇಳೆಯಾಗಲಿದೆ 7:34. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಉತ್ತಮ ಕೆಲಸ ಅದು ಎಷ್ಟೇ ಸಣ್ಣದಾದರೂ ಅದನ್ನು ಗುರುತಿಸಿ ಬೆನ್ನು ತಟ್ಟಬೇಕು. ಹೆಚ್ಚು